ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗೆ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಗೌಡ ಪಾಟೀಲ್ ಅವರೊಂದಿಗೆ ಕೃಷಿ ಮಾರುಕಟ್ಟೆ ಕುರಿತು ಸಂದರ್ಶನ ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ರೋಳಿ. ಕೊನೆಯಲ್ಲಿ ವೀರೇಂದ್ರ ಬಂಟನಹಳ್ಳಿ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನ ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಮೊದಲಿಗೆ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಕೊಪ್ಪಳ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 40%. ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತ ಜೈರಾಬಾದ್ಗಳಲ್ಲಿ 35%, ವಿಜಯಪುರ ಜಿಲ್ಲೆಯೊಳಗ 50% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯನ್ನ ಹೊರತುಪಡಿಸಿದರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದು. ಎಲ್ಲ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಇರುವಂತಹ ಸನ್ನಿವೇಶಗಳು ಅದಾವ. ವಿಜಯಪುರ ಜಿಲ್ಲೆಯೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ಗಮನಿಸಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ತಜ್ಞವಾಣಿ ಇದೀಗ ಆರಂಭ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ಬೆಳೆದಂತಹ ಉತ್ಪನ್ನಗಳನ್ನ ಯೋಗ್ಯ ದರದೊಳಗೆ

ದಿಲ್ದ ಶಿವ ಧ್ಯಾನವ ಮಾಡಣ್ಣ ಕೇಳೋ ಜಾಣ ಕೇಳೋ ಜಾಣ ಜ್ಞಾನ ದಿಲ್ದ ಶಿವ ಧ್ಯಾನವ ಮಾಡಣ್ಣ ಗರ್ವಹಂಕಾರ ಕಲಾಸ ಮಾಡೋ ಕಾಮಕ್ರೋಧವನು ಕಡಿಯಾಕ ಮಾಡೋ ಗರ್ವಹಂಕಾರ ಕಲಾಸ ಮಾಡೋ ಕಾಮಕ್ರೋಧವನು ಕಡಿಯಾಕ ಮಾಡೋ ಹೊಟ್ಟಿಗುಣ ಸುಟ್ಟು ಬೂದಿಯ ಮಾಡೋ ಹೊಟ್ಟಿಗುಣ ಸುಟ್ಟು ಬೂದಿಯ ಮಾಡೋ ಸಿಟ್ಟು ಬಂದರೆ ನಿಧಾನ ಮಾಡೋ ಸಿಟ್ಟು ಬಂದರೆ ನೀ ನಿಧಾನ ಮಾಡೋ ನಡಿ ನುಡಿ ಎಂಬುದು ಬಿಗುವ ಮಾಡಣ್ಣ ನಡಿ ನುಡಿ ಎಂಬುದು ಬಿಗುವ ಮಾಡಣ್ಣ ಜ್ಞಾನದಿಂದ ಶಿವ ಜ್ಞಾನವ ಮಾಡಣ್ಣ ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಜ್ಞಾನವ ಮಾಡಣ ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ ಹದಿನೆಂಟು ಪುರಾಣ ಪಠಣ ಮಾಡೋ ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ ಹದಿನೆಂಟು ಪುರಾಣ ಪಠಣ ಮಾಡೋ ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ ರೊಕ್ಕ ನೋಡಿ ನೀ ವ್ಯಾಪಾರ ಮಾಡೋ ಎಂಟೆಂಟು ದಿನಕ್ಕೊಮ್ಮ ಸಂತಿಯ ಮಾಡೋ ಎಂಟೆಂಟು ದಿನಕ್ಕೊಮ್ಮ ಸಂತಿಯ ಮಾಡೋ ಹುಣ್ಣಿಮೆ ಅಮಾವಾಸಿ ವಂದತ ಮಾಡೋ ಹುಣ್ಣಿಮೆ ಅಮಾವಾಸಿ ವಂದತ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡಣ್ಣ ಜ್ಞಾನದಿಂದ ಶಿವ ಜಾನವ ಮಾಡಣ್ಣ ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಜಾನವ ಮಾಡಣ್ಣ ಧರ್ಮ ಪರ ಉಪಕಾರ ಮಾಡೋ ನಾಡಿಯ ನೋಡಿ ವೈದ್ಯವ ಮಾಡೋ ಧನ ಧರ್ಮ ಪರ ಉಪಕಾರ ಮಾಡೋ ನಾಡಿಯ ನೋಡಿ ವೈದ್ಯವ ಮಾಡೋ ಎತ್ತ ತಾಯಿ ತಂದಿ ಪೂಜೆಯ ಮಾಡೋ ಎತ್ತ ತಾಯಿ ತಂದಿ ಪೂಜೆಯ ಮಾಡೋ ಅತಿಮಾವಗನಿ ಮರ್ಯಾದಿ ಮಾಡೋ ಅತಿಮಾವಗನಿ ಮರ್ಯಾದಿ ಮಾಡೋ ಮನಿ ಮಿಚ್ಚಿ ಮ್ಯಾಲ ಮ್ಯಾಳಿಗಿ ಮಾಡೋ ಮನಿ ಬಿಚ್ಚಿ ಮ್ಯಾಲ ಮ್ಯಾಳಿಗಿ ಮಾಡೋ ನಿನ್ನೊಳಗೆ ನೀ ವಿಚಾರ ಮಾಡೋಣ ಜ್ಞಾನದಿಂದ ಶಿವ ಜಾನವ ಮಾಡೋಣ ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಜಾನವ ಮಾಡೋಣ ಬೆಳತನ ಭೋಗವ ಮಾಡೋ ಬೆಳಗ ಮುಂಜಾನೆ ಗುರು ಭಜನೆಯ ಮಾಡೋ ಬೆಳ ಬೆಳತನ ಭೋಗವ ಮಾಡೋ ಬೆಳಗ ಮುಂಜಾನೆ ಗುರು ಭಜನೆಯ ಮಾಡೋ ವೈರಿಯ ಕಂಡಲ್ಲಿ ಧೈರ್ಯವ ಮಾಡೋ ಧೈರ್ಯ ಕಂಡಲ್ಲಿ ಧೈರ್ಯವ ಮಾಡೋ, ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ, ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ, ಹೊತ್ತ ಮುಳಗಿದಲ್ಲಿ ವಸ್ತಿಯ ಮಾಡೋ, ದರಿಯೊಳು ಕಡಕೋಳ ಮುಕ್ತಮ ಮಾಡೋ, ಗುರುಮಾಂತೇಶನಲ್ಲಿ ಮುಕ್ತಿಯ ಬೇಡಣ್ಣ, ಗುರುಮಾಂತೇಶನಲ್ಲಿ ಮುಕ್ತಿಯ ಬೇಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡೋಣ, ಕೇಳೋ ಜಾಣ ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಶಿವ ಧ್ಯಾನವ ಮಾಡಣ್ಣ, ಶಿವ ಧ್ಯಾನವ ಮಾಡಣ್ಣ. ವೀರೇಂದ್ರ ಬಂಟನಳ್ಳಿ ಮತ್ತು ಸಂಗಡಿಗರಿಂದ ಕೇಳಿ ಇನ್ನೊಂದು ತತ್ವ ಪದ. ಬಸರಿಲ್ಲದ ಮಗನ ಹಡದೆವ್ವ ಇದಕ ಹೆಸರೇ ನೀಡಬೇಕೆ ಹಡದೆವ್ವ, ಬಸರಿಲ್ಲದ ಮಗನ ಹಡದೆವ್ವ ಇದಕ ಹೆಸರೇ ನೀಡಬೇಕೆ ಹಡದೆವ್ವ, ಹೆಸರೇ ನೀಡಬೇ ಹಡದೆವ್ವ, ಬಸರಿಲ್ಲದ ಮಗನ ಹಡದೆವ್ವ ಇದಕ ಹೆಸರೇ ನೀಡಬೇಕೆ ಹಡದೆವ್ವ, ಬಸರಿಲ್ಲದ ಮಗನ ಹಡದೆವ್ವ. ಅಸರಂತ ಹಸಿ ಹುಸಿ ನುಡದೆವ್ವ, ಅಸರಂತ ಹಸಿ ಹುಸಿ ನುಡದೆವ್ವ, ಸಿ ಕೆಸರಿಗೆ ಬೆಂಕಿ ಹಚ್ಚಿ ನಡದೆವ್ವ, ಕೆಸರಿಗೆ ಬೆಂಕಿ ಹಚ್ಚಿ ನಡದೆವ್ವ, ಕೆಸರಿಗೆ ಬೆಂಕಿ ಹಚ್ಚಿ ನಡದೆವ್ವ, ಸಿ ಕೆಸರಿಗೆ ಬೆಂಕಿ ಹಚ್ಚಿ, ಕೆಸರಿಗೆ ಬೆಂಕಿ ಹಚ್ಚಿ ನಡದೆವ್ವ, ಬಸರಿಲ್ಲದ ಮಗನ ಹಡದೆವ್ವ ಇದಕ ಹೆಸರೇ ನೀಡಬೇಕೆ ಹಡದೆವ್ವ, ಬಸರಿಲ್ಲದ ಮಗನ ಹಡದೆವ್ವ. ಶಾಸ್ತ್ರ ಪುರಾಣ ಎಲ್ಲ ಓದ್ಯಾನ, ಶಾಸ್ತ್ರ ಪುರಾಣ ಎಲ್ಲ ಓದ್ಯಾನ, ಶಾಸ್ತ್ರ ಶಸ್ತ್ರ ಮುರಿದು ಮುನಿ ಗಿಟ್ಟಾನ, ಶಸ್ತ್ರ ಮುರಿದು ಮುನಿ ಗಿಟ್ಟಾನ, ಕಾವ್ಯ ಬಣ್ಣ ಓದರ ಶಾನ, ಕಾವ್ಯ ಬಣ್ಣ ಓದರ ಶಾನ, ಕಮಿರಿ ಮೂರು ಲೋಕ ಕಮಿರಿ ನಿಂತಾನ, ಬಸರಿಲ್ಲದ ಮಗನ ಹಡದೆವ್ವ ಇದಕ ಹೆಸರೇ ನೀಡಬೇಕೆ ಹಡದೆವ್ವ, ಬಸರಿಲ್ಲದ ಮಗನ ಹಡದೆವ್ವ. ನಡುಜಡೆಯಲ್ಲಿ ಹುಟ್ಟೆನ ಸ್ವಾಮಿ, ನಡುಜಡೆಯಲ್ಲಿ ಹುಟ್ಟೆನ ಸ್ವಾಮಿ, ನಡಗುತ್ತಾವನವ ಕಂಡ ಭೂಮಿ, ನಡಗುತ್ತಾವನವ ಕಂಡ ಭೂಮಿ, ತಿರಗುತ್ತಾನವ ನಾಲ್ಕು ರಸೀಮಿ, ತಿರಗುತ್ತಾನವ ನಾಲ್ಕು ರಸೀಮಿ, ಸಡಗರದಿಂದ ನೋಡಿ ಸಡಗರದಿಂದ ನೋಡಿ ಎಡ್ರಾಮಿ, ಬಸರಿಲ್ಲದ ಮಗನ ಹಡದೆವ್ವ ಇದಕ

ಬೆಳೆಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು ಸೂಕ್ತವಾದ ತಳಿಯ ಬೆಳೆಯಿರಿ ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ. ಕೃಷಿ ಹಾಡು ಕೇಳಿದ್ರಲ್ಲ, ಈಗ ಇನ್ನೊಮ್ಮೆ ಕೇಳಿ ನಿತ್ಯಮೇಘ ಸಂದೇಶ.